ಇದುವರೆಗೆ ತಜ್ಞವಾಣಿಯಲ್ಲಿ ತೋಟಗಾರಿಕಾ ಬೆಳೆಗಳ ನಿರ್ವಹಣೆ ಕುರಿತು ಡಾಕ್ಟರ್ ಡಿಬಿ ನಾಯಕ್ ಅವರೊಂದಿಗೆ ಸಂದರ್ಶನ ಹಾಗೂ ಶುದ್ಧ ಹಾಲಿನ ಉತ್ಪಾದನೆ ಕುರಿತು ಡಾಕ್ಟರ್ ಅಕ್ಷಯ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ರಾಜೇಂದ್ರ ಆರ್ ಕುಲಕರ್ಣಿ. ಈಗ ನಿಂಗಣ್ಣ ಮಂಥ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದ ಕೇಳೋಣಂತ. ಶಾಂತಲಿಂದ ಕೇಳರಿ ನಮ್ಮ ದೇವರಾಡಿಗಿ ಕಮಲ ದೇವಿ ಕರೆದು ಆಕಸಿ ಭರಮ ದೇವ್ರ ಹುಟ್ಟಿ ಬಂದ್ರ ಭೂಲೋಕಿ ಕೇಳರಿ ನಮ್ಮ ದೇವ.